ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ, ನಂತರ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ ಭಾಗವಹಿಸುತ್ತಾರೆ. ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಮತ್ತು ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ ರೂಳಿ, ನಂತರ ತಜ್ಞವಾಣಿ, ಪಶು ಆಹಾರ ಮಹತ್ವದ ಬಗ್ಗೆ ಡಾಕ್ಟರ್ ಶ್ರೀಧರ್ ಜೆಎನ್ ಅವರಿಂದ ಮಾಹಿತಿ, ನಂತರ ಲಕ್ಕಮ್ಮ ಸಿಂದಿಗೆ ಹಾಗೂ ಸಂಗಡಿಯರಿಂದ ಸಂಪ್ರದಾಯ ಪದಗಳನ್ನು ಕೇಳುವಿರಿ. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತ ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 60%. ಬೀದರ್ ಮತ್ತ ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು ಶೇಕಡಾ 75%. ರಾಯಚೂರು ಜಿಲ್ಲೆಯೊಳಗ ಶೇಕಡಾ 65%. ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ ಶೇಕಡಾ 80%. ಯಾದಗಿರಿ ಜಿಲ್ಲೆಯೊಳಗ ಶೇಕಡಾ 70%. ಬಾಗಲಕೋಟೆ ಜಿಲ್ಲೆಯೊಳಗ ಶೇಕಡಾ 85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್ ಹಾಗೂ ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಸಾಪ್ತಾಹಿಕ ಕಾರ್ಯಕ್ರಮದೊಳಗೆ ನಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದೊಳಗೆ ಕೃಷಿ ವಿಜ್ಞಾನಿಗಳು ಭಾಗವಹಿಸಿ ತಾವು ಒಂದು ರೋಗದ ವಿರುದ್ಧವಾಗಲಿ ಅಥವಾ ಒಂದು ಕೀಟದ ವಿರುದ್ಧವಾಗಲಿ ಅಥವಾ ಇನ್ಯಾವುದೇ ಸಮಸ್ಯೆಯ ಪರಿಹಾರಕ್ಕಾಗಿ ತಾವು ಏನು ಕೃಷಿ ವಿಜ್ಞಾನಿಗಳಿಗೆ ಕೇಳ್ತಾ ಇದ್ದೀರಿ, ಅಂತಹ ವಿಷಯಗಳನ್ನ ನಾವು ಈ ಕಾರ್ಯಕ್ರಮದೊಳಗೆ ಚರ್ಚಿಸಿ ತಮಗೆ ಪರಿಹಾರಗಳನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು, ಆಮೇಲೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಸನ್ನಿವೇಶವನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಜಹೀರ್ ಅಹಮದ್ ಅವರೇ ಮತ್ತು ಶ್ರೀನಿವಾಸ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಸ್ವಲ್ಪ ನಾವು ಬದಲಾವಣೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿ ವಾರ ನಾವು ನೇರವಾಗಿ ಅವರನ್ನ ಮಾತಾಡಿಸಿ ಅವರಿಂದ ಹೊಲದೊಳಗ ಏನು ನಡೀತಾ ಇದೆ, ನಮ್ಮ ರೈತರು ಹೊಲದೊಳಗೆ ಹೋಗಿ ಅವ್ರು ಏನು ಸರ್ವೇಕ್ಷಣೆ ಮಾಡಿದ್ದಾರೆ, ಏನೇನು ಕಂಡುಕೊಂಡಿದ್ದಾರೆ, ಮತ್ತೆ ಯಾವ ರೀತಿಯಾದಂತಹ ಒಂದು ಪರಿಸರ ಇದೆ, ನಮ್ಮ ರೈತರು ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ನೇರವಾಗಿ ನಾವು ಅವರಿಗೆ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಸನ್ನಿವೇಶದ ಬದಲಾವಣೆಯಿಂದಾಗಿ ನಾವು ಅವರಿಂದ ಅವರ ವಿಚಾರಗಳನ್ನ ತರಿಸಿಕೊಂಡಿದ್ದೀವಿ, ಧ್ವನಿಮುದ್ರಿತ ವಿಚಾರಗಳನ್ನ ತರಿಸಿಕೊಂಡಿದ್ದೀವಿ. ಅವರು ತಮ್ಮ ವಿಚಾರಗಳನ್ನ ನಮ್ಮ ರೈತರಿಗೆ ಯಾವ ರೀತಿಯಾದಂತಹ ಒಂದು ಸಲಹೆ ಅವರಿಂದ ಕೊಡುವುದಕ್ಕೆ ಸಾಧ್ಯದ ಅದನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಅವರು ಏನು ಹೊಲದೊಳಗ ಕಂಡುಕೊಂಡಂತಹ ಸತ್ಯಗಳೇನದಾವ, ಅಲ್ಲಿಯ ಸನ್ನಿವೇಶಗಳೇನದಾವ, ಅವುಗಳ ಬಗ್ಗೆ ಮಾತಾಡಿದ್ದಾರೆ, ಮತ್ತ ಪರಿಹಾರಗಳನ್ನ ಕೂಡ ಸೂಚಿಸಿದ್ದಾರೆ. ಹಾಗಾಗಿ ತೆಗ್ಗಳಿಯವರಾಗ್ಲಿ, ಜಹೀರ್ ಅಹಮದ್ ಅವರಾಗ್ಲಿ, ಅಥವಾ ಶ್ರೀನಿವಾಸ್ ಅವರಾಗ್ಲಿ ತಮ್ಮ ವಿಚಾರಗಳನ್ನ ನೇರವಾಗಿ ನಮಗ ತಿಳಿಸಿದ್ದಾರೆ. ಅವರು ಹೇಳುವಂತಹ ವಿಚಾರಗಳನ್ನ ತಾವು ಅನುಸರಿಸಿ ಅವುಗಳಿಂದ ಲಾಭ ಪಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಮತ್ತೆ ಏನಾದರೂ ತಮಗೆ ಪ್ರಶ್ನೆಗಳು ಇದ್ವು ಅಂದ್ರೂ ಕೂಡ ತಾವು ಅವರಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಈಗ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಸದ್ಯದ ತೊಗರಿ ಬೆಳೆ ಬಗ್ಗೆ ಹೇಳಿದ್ದಾರೆ, ಬರುವಂತಹ ರೋಗಗಳ ಬಗ್ಗೆ ಹೇಳಿದ್ದಾರೆ, ಅವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಅವರು ತಮಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಡಾಕ್ಟರ್ ಜಹೀರ್ ಅಹಮದ್ ಅವರು ಹೇಳುವುದನ್ನ ಕೇಳ್ರಿ. ಈಗ ನಾವು ನೋಡ್ತಾ ಇದ್ದೇವೆ ಕಳೆದ 26 27 28 ದಟ್ಟ ಮೋಡದ ದಿನಗಳನ್ನು ಕಾಣ್ತಾ ಇದ್ದೇವೆ. ಇವರೆಗೂ ಇವತ್ತಿನೂ ಇದೆ, ಆಮೇಲೆ ಸೂರ್ಯನ ಬಿಸಿಲನೇ ಬಂದಿಲ್ಲ ಒಂದು 3-4-5 ದಿನದಿಂದ. ಈಗಾಗಲೇ ರೈತರು ಗೊಡ್ರೋಗದ ಸ್ಯಾಂಪಲ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಈ ಸರ್ತಿ ಎಲ್ಲ ಒಂದು ಗುಳ್ಯಾಳ್ ಇರ್ಬೋದು, ಟಿಎಸ್ಸಿ ಇರ್ಬೋದು, ಆಮೇಲೆ ಡಬಲ್ ಮೂಂಗ್ ಇರ್ಬೋದು, ಗೊಡ್ರೋಗದ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಎಲೆಗಳಲ್ಲಿ ಲಕ್ಕಿ ತಪ್ಪಲಾದಂಗೆ ಆಗ್ತಾ ಇದೆ. ರೈತರೇ ನೋಡಿ, ತೊಗರಿಯಲ್ಲಿ ಇರ್ತಕ್ಕಂತ ಒಂದು ಗೊಡ್ರೋಗ ಆರಂಭದಲ್ಲಿನೇ ಒಂದು ಲೈನ್ ಕಾಣಿಸಿದ ತಕ್ಷಣನೇ ಅದನ್ನು ಕಿತ್ತಾಕ್ಬೇಕಾಗುತ್ತೆ, ಮುಂದೆ ನಿರ್ವಹಣಾ ಕ್ರಮ ತಗೊಳ್ಬೇಕಾಗುತ್ತೆ, ಆವಾಗ ಈ ರೋಗವನ್ನು ಹತೋಟಿ ಮಾಡಕ್ಕಾಗುತ್ತೆ. ಆರಂಭದ ಏನಿದೆ ಗೊಡ್ರೋಗಕ್ಕೆ ಕಂಡ ತಕ್ಷಣ ಲಕ್ಕಿ ತಪ್ಪಲಾದಂತ ಗಿಡಗಳನ್ನು ನೀವು ಆರಾಮಾಗಿ ಗುದ್ದರಿಸ್ತೀರಿ, ಅದನ್ನು ತೆಗೆದು ಬಿಡಬೇಕಾಗುತ್ತೆ. ಆಮೇಲೆ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಎಲ್ಲ ಎಲೆಗಳು ತೊಯ್ಯಂಗೆ ಮಾಡ್ಬೇಕಾಗುತ್ತೆ. ಮೇಲಿಂದ ಮೇಲೆ ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಆಗಲ್ಲ, ಎಲ್ಲ ಎಲೆಗಳು ತೊಯ್ಯಂಗೆ ಮಾಡ್ಬೇಕಾಗುತ್ತೆ. ಅಥವಾ ಇಕೋಮೈಟ್ ಅಥವಾ ಮೆಜಿಸ್ಟಾರ್ ಡೆಕೋಫಾಲ್ ಈಗ ಸಿಗ್ತಾ ಇಲ್ಲ, ಅದನ್ನು 2 ml ಪ್ರತಿ ಲೀಟರ್ಗೆ, ಅಥವಾ ಮೈಟಿಸೈಡ್ ಯಾವುದೇ ಆಗುತ್ತೆ ಅದನ್ನು 1 ml ಪ್ರತಿ ಲೀಟರ್ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಆವಾಗ ಏನು ಈ ಮೈಟ್ಸ್ ನುಸಿಯಿಂದ ಏನು ಗೊಡ್ರೋಗ ಹರಡುತ್ತೆ ಅದನ್ನು ಕಡಿಮೆ ಮಾಡಬಹುದು. ಆದಷ್ಟು ನಾವು ಏನಿದೆ 1 ಎಕರೆಗೆ 5 kg ಜಿಂಕ್ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ ಅಲ್ಲ, ಅದನ್ನು ಹಾಕಬೇಕಿತ್ತು. ಇನ್ನೂ ಒಂದು 15 ದಿನ ಟೈಮ್ ಇದೆ, ಎಲ್ಲಿ ನೀವು ಎಡೆ ಪಾಸ್ ಮಾಡ್ತೀರಿ ಅಂತ ಟೈಮಲ್ಲಿ ಜಿಂಕ್ ಅನ್ನು ಉಗ್ಗಿದ್ರು ಕೂಡ ಸ್ವಲ್ಪ ನಿವಾರಣೆ ಆಗುತ್ತೆ. ಕಳೆದ 10-12 ವರ್ಷದಿಂದ ನಿರಂತರ ತಿಪ್ಪೆ ಕಾತ ಆಗದಂತ ಭೂಮಿಗಳಲ್ಲಿ ಇದು ಕೂಡ ಜಾಸ್ತಿ ಆಗಿಬಿಟ್ಟವೆ. ಪಕ್ಕದಲ್ಲಿ ಕಬ್ಬು ಇದ್ದಂತ ಅಂತ ಹೊಲಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಗೊಡ್ಡು. ಇದನ್ನೆಲ್ಲ ಗಮನಿಸ್ತಾ ಇರ್ಬೇಕಾಗುತ್ತೆ. ಆಲ್ರೆಡಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ GRG811 GRG152 ಗೊಡ್ರೋಗ ನಿರೋಧಕ ತಳಿಗಳಿದೆ. ಮುಂದಿನ ವರ್ಷದಿಂದ ಈ ತಳಿಗಳನ್ನು ನೀವು ಉಪಯೋಗಿಸಬಹುದು, ಆವಾಗ ಈ ಗೊಡ್ರೋಗವನ್ನು ಹತೋಟಿ ಮಾಡಕ್ಕೆ ಆಗುತ್ತೆ. ಆಮೇಲೆ ರೈತರು ನೋಡ್ಕೊಳ್ಬೇಕು ಇನ್ನೊಂದು, ಒಂದು ಕಡೆ ಬಹಳಷ್ಟು ರೈತರು ಅಲ್ಲಿ ಹೊಲಗಳನ್ನೆಲ್ಲ ಬೀಳ್ಬಿಟ್ಟಿದ್ದಾರೆ, ಆ ಪಕ್ಕದಲ್ಲಿ ಆರಾಮಾಗಿ ಯಾವುದೇ ಬೆಳೆ ಇಲ್ಲ ಅಂದ್ರೆ ಅವೆಲ್ಲವೂ ಕಸ ಪಾರ್ಥೇನಿಯಮಾಗ್ಲಿ ಬೇರೆ ಬೇರೆ ಕಸಗಳು ಬಂದು ಅದರಲ್ಲಿನೇ ಹುಳಗಳು ವಾಸ ಆಗ್ತವೆ, ಆಮೇಲೆ ದ್ವಾಮಿಗಳು ವಾಸ ಆಗುತ್ತೆ. ಇದರಿಂದಾಗಿ ನಿಮ್ಮ ಹೊಲಕ್ಕೆ ರೋಗ ಬರುತ್ತೆ, ಕೀಟಗಳು ಆಗ್ಬೋದು, ಹಾರುವಂತಹ ಹುಳಗಳಿರ್ಬೋದು, ದ್ವಾಮಿಗಳು ಇರ್ಬೋದು, ಅದು ತಗೊಂಡ್ ಬಂದು ಇಡೀ ಸ್ಪ್ರೆಡ್ ಮಾಡ್ತಾ ಇದೆ. ಅದಕ್ಕೋಸ್ಕರ ರೈತರೇ ಬೀಳ್ಬಿದ್ದಂತಹ ಏನು ಅಕ್ಕಪಕ್ಕದಲ್ಲಿ ಏನಿದೆ ಅದನ್ನು ಕೂಡ ಅವರಿಗೆ ನಿರ್ಮೂಲನೆ ಮಾಡಕ್ ಹೇಳ್ಬೇಕಾಗುತ್ತೆ ಕ್ಲೀನ್ ಆಗಿ, ಯಾಕಂದ್ರೆ ಟ್ರಾಕ್ಟರ್ ಅಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಎಲ್ಲಿ ಸದಿ ಎಣ್ಣೆ ಹೊಡೆದಾರೆ ಅಲ್ಲಿ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ಕೂಡ ಗೊಡ್ರೋಗದ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಲ್ಲಲ್ಲಿ. ಸೊ ಅದು ಕೂಡ ಏನು ಶಿಫಾರಸಿದೆ, ಆ ಎಣ್ಣೆಗಳು ಜಾಸ್ತಿ ಸ್ಟ್ರಾಂಗ್ ಹೊಡಿತಾ ಇದ್ದಾರೆ ಸದಿ ಎಣ್ಣೆಗಳು, ಅದು ಕೂಡ ನಾವು ಕಂಡಂತೆ ಅಲ್ಲಲ್ಲಿ ಗೊಡ್ರೋಗ ಬರ್ತಾ ಇದೆ. ಅದಕ್ಕೋಸ್ಕರ ಫ್ರೆಶ್ ಏನು ಗೋಮೂತ್ರ ಇರ್ಬೋದು ಅಥವಾ ಇರತಕ್ಕಂತ ನೀಮ್ ಆಯಿಲ್ ಬೇವಿನ ಎಣ್ಣೆ ಇರ್ಬೋದು ಅದನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಆವಾಗ ಸ್ವಲ್ಪ ಚೇತರಿಕೆ ಆಗುತ್ತೆ ಗಿಡ. ಆಮೇಲೆ ಮಲ್ಟಿ ಟಾನಿಕ್ಗಳು ಸಿಗ್ತವೆ, ಅದನ್ನು ನ್ಯೂಟ್ರಿಯೆಂಟ್ಗಳು ಅಂತ ಹೇಳ್ತೇವಲ್ಲ, ಅದನ್ನು 3 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಒಂದು ಹತೋಟಿಗೆ ಬರಬಹುದು. ಮುಂಜಾಗ್ರತೆಯಾಗಿ ಅದನ್ನು ನೋಡ್ತಾ ಇರಬೇಕು ಹೊಲಗಳಿಗೆ, ಫಸ್ಟ್ ಏನು ಇದೆ ಆ ಗೊಡ್ರೋಗವನ್ನು ಹತೋಟಿ ಮಾಡಲೇಬೇಕು, ಇಲ್ಲದ್ರೆ ಇಡಿಕ್ಕಿಡಿ ಹೊಲ ಆವರಿಸಿಕೊಂಡು ಹೋಗುತ್ತೆ. ಯಾಕಂದ್ರೆ ಸಂದಿಗ್ಧ ವಾತಾವರಣವನ್ನು ನೋಡ್ತಾ ಇದ್ದೇವೆ, ದಟ್ಟವಾದ ಮೋಡ ಹತ್ತಿರನೇ ಇದೆ, 1/2 ಕಿಲೋಮೀಟರ್ ಹತ್ತಿರನೇ ಮೋಡಗಳ ವಾತಾವರಣ, ಆಮೇಲೆ ತಂಡಿ ಗಾಳಿ, ಆಮೇಲೆ ಈಗ ತಾನೇ ಮಳೆ ಬರುತ್ತಂತ ಸನ್ನಿವೇಶಗಳು ಇರ್ತವೆ, ಆಮೇಲೆ ನಿರಂತರ ರಾತ್ರಿ ಮಳೆ ಆಗ್ತಾ ಇದೆ. ಕಳೆದ 5 ದಿನ 6 ದಿನ ನೋಡ್ತಾ ಇದ್ರೆ ನಮ್ಮ ಹವಾಮಾನ ಸಂಶೋಧನಾ ಕೇಂದ್ರದಲ್ಲಿ ಎಷ್ಟು ಮಳೆ ಆಗಿದೆ ಅಂತ ನೋಡಿದ್ರೆ 515 mmಗಳು ಈಗ ಏನು ಒಂದು ತಿಂಗಳಿಂದ ಬರೀ ರಾತ್ರಿ ಮಳೆಗಳೇ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಡೇ ಟೈಮ್ ಅಲ್ಲಿ ಇರ್ತಕ್ಕಂಥ ಆಕ್ಟಿವಿಟಿ ಕೂಡ ನಡೆದಾಡಕ್ಕಾಗಲ್ಲ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ರೈತರು ಇದ್ದಾರೆ. ಅದಕ್ಕೋಸ್ಕರ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಬಿಟ್ಟು ನಿರ್ವಹಣೆ ಮಾಡಬೇಕಾಗುತ್ತೆ. ಹೊಲದಲ್ಲಿ ನೋಡ್ಕೊಳ್ಬಹುದು ಯಾವ್ದು ಗೊಡ್ಡು ಬಂದಿದೆ, ಯಾವ್ದು ಹಳದಿ ತಪ್ಪಲದಂಗೆ ಆಗುತ್ತೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು, ಬಹಳಷ್ಟು ಹಳದಿ ಆಗ್ತಾ ಇದೆ ನೀರು ನಿಂತ ಹೊಲಗಳಲ್ಲಿ, ಅಲ್ಲಿ ಕೂಡ ನೀವು ನೋಡ್ಬೇಕಾಗುತ್ತೆ. ಆ ಹಳದಿ ಆಗ್ತಾ ಇದ್ರೆ ಅದು ಗೊಡ್ರೋಗ ಅಲ್ಲ, ತಿಳಿ ಹಳದಿ ಆಗಿ ನೀರ್ ನಿಂತದ್ರೆ ಹಳದಿನೇ ಬೇರೆ ಆಗುತ್ತೆ, ಗೊಡ್ರೋಗನೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಿ ತಿಳಿ ಹಳದಿ ಆಗ್ತಾ ಇದೆ, ವರ್ಣ ಕಡಿಮೆ ಆಗ್ತದೆ, ಅಲ್ಲಿ ನೈಟ್ರೋಜನ್ ಲಾಸ್ ಆಗುತ್ತೆ, ಸಾರಜನಕ ಲಾಸ್ ಆಗುತ್ತೆ. ಅಲ್ಲಿ ನೀವು 19:19 ನೀರಿನಲ್ಲಿ ಕರಗುವಂತಹ ಗೊಬ್ಬರ ಏನಿದೆ 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ತಿಳಿ ಹಳದಿ ಬಣ್ಣ ಹೋಗುತ್ತೆ. ಅದು ಸ್ಪೆಷಲಿ ನೀರ್ ನಿಂತ ಜಾಗಗಳಲ್ಲಿ, ಆದಷ್ಟು ಹೊಲಗಳಲ್ಲಿ ನೀರ್ ನಿಲ್ಲದಂಗೆ ನೋಡ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ಒಂದು ಹಳದಿ ಇದು ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಿಸಿಲು ಬೀಳುತ್ತಲ್ಲ ಆ ಟೈಮಲ್ಲಿ ಎಡೆ ಪಾಸ್ ಮಾಡ್ಕೊಳ್ಳಿ, ಇಂಟರ್ ಕಲ್ಟಿವೇಷನ್ ಮಾಡ್ಕೊಳ್ಳಿ ಅಂತರ ಬೇಸಾಯ. ಆವಾಗ ಒಂದು ಬೇರಿಗೆ ಉಸಿರಾಟ ಕ್ರಿಯೆ ಆಗುತ್ತೆ, ಆಮೇಲೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಆಮೇಲೆ ಈ ತಿಂಗಳ ಎಂಡಿಂದ ಏನು ಕೆಲಸ ಮಾಡೋಕ್ಕಾಗಲ್ಲ ನಿಮಗೆ, ಯಾಕಂದ್ರೆ ಹೂವಿನ ಹಂತಕ್ಕೆ ಆಮೇಲೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಹೋಗ್ತಾ ಇದೆ ಯಾವುದು ಬೆಳೆ. ಅದಕ್ಕೋಸ್ಕರ ಇದು ತೊಗರಿ ಅತಿ ನೀರು ಜಾಸ್ತಿ ಬೇಡ, ಆಮೇಲೆ ಒಂದು ತಡ್ಕೊಳ್ಳುವ ಸ್ವಭಾವ ಒಂದು ಯೂನಿಫಾರ್ಮಿಟಿಗೆ ತತ್ಕೊಳ್ಳುವಂತ ಇರತಕ್ಕಂಥದ್ದು. ಆಮೇಲೆ ಕೆಲ ರೈತರು ಅಲ್ಲಲ್ಲಿ ಬಿಳಿಜೋಳ ಹಾಕಿದರೆ ಬಹಳ ಖುಷಿ ಆಗ್ತಾ ಇದೆ, ಅಂತ ರೈತರಲ್ಲಿ ಕೂಡ ನೆಟೆ ಅಂಶ ಕೂಡ ಕಡಿಮೆ ಆಗುತ್ತೆ. ಅಲ್ಲಿ ಯಾವಾಗ್ಲೂ ಅಷ್ಟೇ, ತೊಗರಿ ಹೊಲದಲ್ಲಿ ಅಲ್ಲಲ್ಲಿ ಬಿಳಿಜೋಳ ಇದ್ದಾಗ ಎಷ್ಟೋ ಬರುವಂತ ರೋಗಗಳನ್ನು ಹತೋಟಿ ಮಾಡಬಹುದು, ರೋಗಗಳನ್ನು ಕಡಿಮೆ ಮಾಡಬಹುದು. ಆಮೇಲೆ ಇಂಟರ್ ಕಲ್ಟಿವೇಷನ್ ಇಂಟರ್ ಕ್ರಾಪ್ ಆಗಿನೂ ಹಾಕಿದರೆ ತೊಗರಿ ಒಟ್ಟಿಗೆ ಎಳ್ಳು, ತೊಗರಿ ಒಟ್ಟಿಗೆ ನವಣೆ, ತೊಗರಿ ಒಟ್ಟಿಗೆ ಸಜ್ಜೆ, ತೊಗರಿ ಒಟ್ಟಿಗೆ ಸೂರ್ಯಪಾನ, ತೊಗರಿ ಒಟ್ಟಿಗೆ ಸೋಯಾಬೀನ್, ತೊಗರಿ ಒಟ್ಟಿಗೆ ಎಳ್ಳು, ಆಮೇಲೆ ಇರ್ತಕ್ಕಂಥದ್ದು ತೊಗರಿ ಒಟ್ಟಿಗೆ ಯಾವುದು ಬ್ಲಾಕ್ ಗ್ರಾಮ್ ಉದ್ದು ಅದನ್ನು ಕೂಡ ಹಾಕಿದರೆ ಅಂತ ಸಂದರ್ಭದಲ್ಲಿಯೂ ಕೂಡ ತೊಗರಿ ಬಂದಂತ ರೋಗವನ್ನು ಹತೋಟಿ ಮಾಡಬಹುದು. ಯಾಕಂದ್ರೆ ತೊಗರಿ ಏಕ ಬೆಳೆ ಇದ್ದಾಗ ನೆಟೆ ಕಂಟ್ರೋಲ್ ಸಿಗಲ್ಲ, ವ್ಯಾಪಕವಾಗಿ ಹರಡಿ ಬಿಡುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ ಮಳೆಯ ಕಂಪ್ಲೀಟ್ ಫೋರ್ಕಾಸ್ಟ್ ನಮಗೆ ಬಂದಿಲ್ಲ, ಈ ಸೆಪ್ಟೆಂಬರ್ ತಿಂಗಳು ಬಂದಿದೆ, ಈ ಫೋರ್ಕಾಸ್ಟ್ ಬಂದಿಲ್ಲ. ಅದಕ್ಕೋಸ್ಕರ ಎಟ್ ಎನಿ ಟೈಮ್ ಬರುವಂತಹ ಸಂದಿಗ್ಧ ಪರಿಸ್ಥಿತಿ ಇರಬಹುದು, ಮಳೆಯ ವ್ಯಾಪಕ ಇರುವ ಸನ್ನಿವೇಶದಲ್ಲಿ ಕೂಡ ನಾವು ರೆಡಿ ಆಗಬೇಕಾಗುತ್ತೆ ರೈತರು. ಅದಕ್ಕೋಸ್ಕರ ಒಂದು ನಿರ್ದಿಷ್ಟ ಕ್ರಮಗಳನ್ನು ತಗೊಳ್ಳಿ. ಈ ವರ್ಷ ಯಾವುದು ಲ್ಯಾಂಡ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಲೆವೆಲ್ ಆಗಿಲ್ಲ, ಅದು ಬರುವ ವರ್ಷಗಳಲ್ಲಿ ನೀವು ಲೆವೆಲ್ ಮಾಡಬೇಕಾಗುತ್ತೆ. ನೀರ್ ನಿಲ್ಲದಂಗೆ ನೋಡ್ಕೊಳಕಾಗುತ್ತೆ. ಭೂಮಿಯ ಇಂಪ್ರೂವ್ಮೆಂಟ್ ಬಾರಿ ಇಂಪಾರ್ಟೆಂಟ್, ಭೂಮಿಯ ಇಂಪ್ರೂವ್ಮೆಂಟ್ ಇಂಪಾರ್ಟೆಂಟ್, ಆಮೇಲೆ ಫಲವತ್ತತೆ ಕಾಪಾಡೋದು ಕೂಡ ಬಹಳಷ್ಟು ಒಳ್ಳೇದು. ಆಮೇಲೆ ಕೆಲ ರೈತರು ಸೆಣಬು ಬಿತ್ತನೆ ಮಾಡಿ 15-20 ದಿನಕ್ಕೆ ಮೊಗ್ಗು ಹೊಡೆದು ಹಾಗೆ ರೋಟೋವೇಟರ್ ಹೊಡೆದು ಆಮೇಲೆ ಬಿತ್ತನೆ ಮಾಡಿದರೆ ಅಲ್ಲಿ ಕೂಡ ವ್ಯಾಪಕ ಉತ್ತಮ ಬೆಳವಣಿಗೆ ತೊಗರಿ ಆಗಿದೆ. ಆಮೇಲೆ ಇರ್ತಕ್ಕಂತಹ ರೋಗ ಏನಿದೆ ಜಂತುಹುಳಗಳು ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹತ್ತಿಗೆ ಬನ್ನಿ. ಹತ್ತಿಯ ಪ್ರಸ್ತುತ ಸನ್ನಿವೇಶ ಯಾವ ರೀತಿ ಇದೆ ಅಂದ್ರೆ ಎಲ್ಲವೂ ಕೆಂಪಾಗ್ತದೆ, ಆಮೇಲೆ ಬ್ಲೈಟ್ ಕೂಡ ಸನ್ನಿವೇಶ ಕಾಣ್ತಾ ಇದೆ, ಅಂಗಮಾರಿ ಸುಟ್ಟಂತೆ ಕಾಣ್ತಾ ಇದೆ. ರೈತರೇ ಪ್ರಸ್ತುತ ನಾವು ನೋಡಿದಂಗೆ 3 ಎಣ್ಣೆ 4 ಎಣ್ಣೆ 5 ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೀವು ಸಿಂಪಡಣೆ ಮಾಡ್ತಾ ಇದ್ದೀರಿ, ದೊಡ್ಡ ಮಾಡುವಂತ ತಪ್ಪು ಬೆಳೆಗೆ ಎಲೆಗಳಿಗೆ ರಚನೆಗೆ ಎಫೆಕ್ಟ್ ಆಗುತ್ತೆ, ಕೊಂಡಿ ಉದುರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇಳುವರಿ ಜಾಸ್ತಿ ಬರಬೇಕು ಅಂತ 4-5 ಮಿಕ್ಸ್ ಮಾಡಿ ಹೊಡೆಯುವುದಲ್ಲ, ಶಿಫಾರಸು ಏನಿದೆ ಅದಕ್ಕೆ ಆಗುತ್ತಾ ಅದನ್ನು 1 ಅಥವಾ 2 ಹೊಂದಾಣಿಕೆ ಇರ್ತಕ್ಕಂತ ಒಂದು ಔಷಧಿ ಮಾತ್ರ ಪ್ರಾಬ್ಲಮ್ಗೆ ಸಮಸ್ಯೆಗೆ ತಕ್ಕಂತ ಆಗಿದ್ರೆ ಮಾತ್ರ ಸಿಂಪಡಣೆ ಮಾಡಬೇಕಾಗುತ್ತೆ. ಯಥೇಚ್ಛವಾಗಿ ಇನ್ನೂ 1-2 ತಿಂಗಳು 3 ತಿಂಗಳು ಆಗಿದೆ, ಕೊಂಡಿ ಸ್ಟಾರ್ಟ್ ಆಗ್ತಾ ಇದೆ, ಗಿಡಕ್ಕೆ ಫೋರ್ಸ್ ಮಾಡಬೇಡಿ ಒಳ್ಳೆ ಫಲ ಬರಲಿ ಅಂತ. ಯಥೇಚ್ಛವಾಗಿ ನೈಸರ್ಗಿಕ ನಿಯಮ ಪ್ರಕಾರನೇ ಅವು ಆಗ್ತವೆ, ಫಲ ಕೊಡ್ತವೆ ಎಲ್ಲವೂ ಅಷ್ಟೇ. ಕಾಡು ಮರಗಳು ಅವು ಸಾಮಾನ್ಯವಾಗಿ ಅವೇ ಬೆಳೀತವೆ, ಯಾವುದು ಟಾನಿಕ್ ಸಿಂಪಡಣೆ ಮಾಡಬೇಕಾಗಿಲ್ಲ. ಯಾವಾಗ ವ್ಯತ್ಯಾಸ ಆಗುತ್ತೆ, ಹುಳಗಳು ಬರ್ತವೆ, ಅಂತವ ಮಾಡಿ ಸುಮ್ಮನೆ ಸುಮ್ಮನೆ ಸಿಂಪಡಣೆ ಮಾಡಬೇಡಿ. ಆದಷ್ಟು ನೋಡ್ಕೊಂಡು ಅಂತೆ ಕಾಯಿ ಹಂತದಲ್ಲಿ ಬರಕ್ಕೆ ಇನ್ನೂ ಟೈಮ್ ಇದೆ. ಹೂ ಹಂತನೂ ಬಂದಿಲ್ಲ ಇನ್ನು, ಮೊಗ್ಗಿ ಹಂತ ಕೆಲವು ಕಡೆ ಬಂದಿದೆ. ಆ ಹಂತ ಬರುವಾಗ ಏನು ಜಾಡ್ಮಿ ಬರ್ತವೆ, ಜೇಡ ಬರ್ತವೆ, ಅಂತ ಟೈಮಲ್ಲಿ ನೀವು ಪ್ರೊಫೆನಫಾಸ್ 2 ml ಪ್ರತಿ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಇರ್ತಕ್ಕಂತ ಏನು ಗುಲಾಬಿ ಹುಳ ಅದಕ್ಕೂ ನೀವು ಹತೋಟಿ ಮಾಡಬಹುದು. ಲ್ಯಾಂಬ್ಡಾ ಸೈಲೋತ್ರಿನ್ 1/2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಹತ್ತಿ ಎಲ್ಲಿ ಮುಟ್ರಿ ಬಂದಿದೆ ಅಲ್ಲಿ ಕೂಡ ನೋಡ್ತಾ ಇರಬೇಕು. ಎಕರೆಗೆ 8-10 ಹಳದಿ ಅಂಟು ಬಲೆ ಅಲ್ಲಲ್ಲಿ ಹಾಕಿ ಆವಾಗ ಬಂದು ನಿಮಗೆ ಬರುವಂತಹ ಹುಳವನ್ನು ಕಂಟ್ರೋಲ್ ಮಾಡಬಹುದು. ಅಥವಾ ಗುಲಾಬಿ ಮೋಹಕ ಬಲೆ ಏನಿದೆ ಅದನ್ನು ಕೂಡ ಪರ್ಮನೆಂಟ್ ಟ್ರಾಪ್ ಗಳನ್ನು ಹಾಕೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಅಲರ್ಟ್ನೆಸ್ ಗೊತ್ತಾಗುತ್ತೆ ಪೆಸ್ಟ್ದು. ಈ ರೀತಿ ನೀವು ಕಾಟನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು, ಕಾಟನ್ ಅಂದ್ರೆ ಹತ್ತಿಯಲ್ಲಿ ಕಾಣಬಹುದು. ಆಮೇಲೆ ಮೆಣಸಿನಕಾಯಿಗೆ ಜಾಸ್ತಿ ರೇಟ್ ಇದೆ ಅಂತ ಈ ಸರ್ತಿನೂ ಮೆಣಸಿನಕಾಯಿ ಜಾಸ್ತಿ ರೈತರು ಹಾಕಿದರೆ ಇಲ್ಲಿ ನೋಡಿದಾಗ ಏನು ಸಸಿಮಡಿಯಲ್ಲಿ ನೀವು ಮಾಡಿದಿರಲ್ಲ ಅಲ್ಲಿ ರೋಗ ಇರಬಾರದು. ಆ 18-20 ದಿನ ಏನು ಸಸಿಮಡಿಯಲ್ಲಿ ಇದೆ ಅಲ್ಲಿ ಮುಟ್ರಿ ಬಂದ್ರೆ ಈ ಫೀಲ್ಡ್ ಅಲ್ಲಿನೂ ಮುಟ್ರಿ ಬರುತ್ತೆ. ಅದಕ್ಕೋಸ್ಕರ ವೈರಸ್ ಬರುವುದರಿಂದ ರೈತರು ಎಚ್ಚರಿಕೆಯಿಂದ ಆಗಬೇಕಾಗುತ್ತೆ. ಮುಟ್ರಿ ವೈರಸ್ ಬರುವುದರಿಂದ ಮೈಟ್ಸ್ ಮತ್ತೆ ಇರತಕ್ಕಂತಹ ನುಸಿನಾಶಕ ಏನಿದೆ ಅದನ್ನು ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಈಕೋಮೈಟ್ ಇರ್ಬೋದು ಅಥವಾ ಮೆಜಿಸ್ಟರ್ ಇರ್ಬೋದು ಅಥವಾ ಬೇವಿನ ಎಣ್ಣೆ ಇರ್ಬೋದು, ಅದನ್ನು 2 ml ಪ್ರತಿ ಹಾಕೊಂಡು ಸಿಂಪಡಣೆ ಮಾಡಿ ಅಲ್ಲಲ್ಲಿ ಬೊಮ್ಮ ಎಲ್ಲಿ ಮೆಣಸಿನಕಾಯಿ ಹಾಕಿದೀರಾ ಹೊಲದ ಸುತ್ತಲೂ ಮೊದಲೇ ಪ್ಲಾನ್ ಮಾಡಬೇಕಿತ್ತು. ಯಾವುದು ಬಿಳಿ ಜೋಳ, ಅದೊಂದು ಬೇಲಿ ಟೈಪ್ ಹಾಕಿದ್ರೆ ಬರುವಂತ ರೋಗ ಕಡಿಮೆ ಆಗುತ್ತೆ. ಯಾವ ರೀತಿ ಶೇಂಗಾ ಬೆಳೆಗಾರರು ಶಾಪುರ ಸುರಪುರ ಭಾಗದಲ್ಲಿ ಶೇಂಗಾ ಬೆಳೆಯುವಾಗ 2 ಸಾಲು 3 ಸಾಲು ಸಜ್ಜೆ ಹಾಕ್ತಾರೆ, ಆ ರೀತಿ ಒಂದು ಬೈಫರ್ಕೇಶನ್ ಬೇಕು, ಒಂದು ಅಡ್ಡ ಬೇಕು, ಆವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದ್ವಾಮಿಗಳ ಪ್ರಸಾರಕ್ಕಂತೆ ರೋಗ ಹರಡುದು ಕಡಿಮೆ ಆಗುತ್ತೆ. ಈ ಹಂತದಲ್ಲಿ ನೋಡಬೇಕು. ಆಮೇಲೆ ಎಳ್ಳು ಕೂಡ ಹೂವಿನ ಹಂತದಲ್ಲಿ ಬರ್ತಾ ಇದೆ, ಆ ಎಲ್ಲೆಲ್ಲೂ ಗೊಂಡಾಳು ಬರ್ತಾ ಇದೆ, ಇಡೀ ಹೊಲ ಗೊಂಡಾಳು ಆಗದಂತೆ ನೋಡ್ಕೊಳ್ಬೇಕಾದ್ರೆ ಫಸ್ಟ್ ಬಂದಂತಹ ಗೊಂಡಾಳನ್ನು ತೆಗೆದು ನಾಶ ಮಾಡ್ಬೇಕಾಗುತ್ತೆ. ಒಂದು ಗಿಡ ಆ ಗೊಂಡಾಳು ಒಂದೇ 2 ಗಿಡ ಇದ್ರೆ ಸಾಕು, ಅದೇ ಒಂದು ವಾಹಕ ಸಿಟಿ ಬಸ್ ಟೈಪ್ ಆಕ್ಟ್ ಮಾಡುತ್ತೆ, ಅಲ್ಲಿಂದ ಇನ್ನೊಂದು ಆರೋಗ್ಯವಂತ ಸಸ್ಯಗಳಿಗೆ ಹೋಗ್ತವೆ. ಆ ಎಲ್ಲಿ ಗೊಂಡಾಳು ಒಂದೆರಡು ಕಂಡಿದೆ ಅದನ್ನು ಕಿತ್ತು ನಾಶ ಮಾಡಬೇಕು. ಆಮೇಲೆ ಅದಕ್ಕೆ ನೀವು ಸಿಂಪಡಣೆ ಮಾಡಬೇಕು. ರೋಗಾರ ಇರ್ಬೋದು, ರೋಗಾರಾದ್ರೆ ಡೈಮಿಥೋಟ್ ಅಂತ ಹೇಳ್ತೇವೆ, ಅದನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಥೈಮೆಥಾಕ್ಸಮ್ ಎಕ್ಸ್ಟ್ರಾ 1/2 gram ಹಾಕಿ ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಸೂರ್ಯಪಾನ ಒಳ್ಳೆ ರೇಟ್ ಇದೆ ಅಂತ ಎಲ್ಲಾ ರೈತರು ಹಾಕಿದರೆ ಒಳ್ಳೆ ರಿಸಲ್ಟ್ ಕೂಡ ಇದೆ. ಈಗಾಗಲೇ KBS ಸೀಚ್ ಇರ್ಬೋದು, ಗಂಗಾ ಕಾವೇರಿ ಇರ್ಬೋದು, ಕಾವೇರಿ ಸೋನೆ ಇರ್ಬೋದು, ಬೇರೆ ಬೇರೆ ತಳಿಗಳು ಎಲ್ಲಾ ತಳಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿವೆ ಜೂನ್ ಎಂಡ್ ಅಲ್ಲಿ ಮಾಡಿರತಕ್ಕಂಥದ್ದು. ಈ ಹಂತದಲ್ಲಿ ಅವಕ್ಕೆ ನೋಡಬೇಕಾದ್ದು ಮೇನ್ ಆಗಿ ಬೋರಾನ್. ಬೋರಾನ್ 1/2 gram 1 liter ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಒಳ್ಳೆ ತೆನೆಗಳ ಗಾತ್ರ ಆಗ್ತವೆ, ಆಯಿಲ್ ಕೂಡ ಚೆನ್ನಾಗಿ ಬರ್ತವೆ. ಆಮೇಲೆ ಬೂದಿ ರೋಗ ಬರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಆ ಬೂದಿ ರೋಗ ಬಂದಾಗ ನೀವು ಹೆಕ್ಸಾಕೊನಜೋಲ್ 1 ml ಅಥವಾ ಬೆವೆಸ್ಟಿನ್ ಕಾರ್ಬಂಡೆಸಿನ್ 1 gram ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತ ಈ ಬೂದಿ ರೋಗ, ಎಲೆ ಚುಕ್ಕಿ ರೋಗ, ಸೂರ್ಯಪಾನದಲ್ಲಿ ಬರುವಂತಹ ರೋಗವನ್ನು ಹತೋಟಿ ಮಾಡಬಹುದು. ಇದು ಈ ವಾರದ ಸಲಹೆಗಳು. ಅಂದ್ರೆ ನಾವು ನೋಡ್ತಕ್ಕಂತಹ ಬರ್ನಿಂಗ್ ಪ್ರಾಬ್ಲಮ್ಗಳು ಏನೇ ಪ್ರಾಬ್ಲಮ್ ಇದ್ದು ನಗರದ ಆಳಂದ ರಸ್ತೆಯಲ್ಲಿ ಇರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಜ್ಞರಿಗೆ ಭೇಟಿ ಮಾಡಿ ಎಲೆಗಳನ್ನು ತಗೊಂಡು ಬನ್ನಿ, ಟೆಸ್ಟ್ ಮಾಡಿ ನಾವು ಹೇಳ್ತೇವೆ ಯಾವ ರೋಗ ಅಂತ. ಅದಕ್ಕೆ ಶಿಫಾರಸಿನಂತ ಕೆಮಿಕಲ್ ಮಾತ್ರ ಸಿಂಪಡಣೆ ಮಾಡಿ ಅನಗತ್ಯವಾಗಿ 4 ದಿನಕ್ಕೆ 5 ದಿನಕ್ಕೊಮ್ಮೆ 4 ಎಣ್ಣೆ 5 ಎಣ್ಣೆ ಸಿಂಪಡಣೆ ಮಾಡಿದ್ರೆ ಏನೂ ಕಡಿಮೆ ಆಗಲ್ಲ ರೋಗಗಳು. ಆಮೇಲೆ ಬೆಳೆಗೆ ಜಾಸ್ತಿ ಒತ್ತಡ ಹಾಕಿಬಿಡಿ, ಸ್ವಾಭಾವಿಕವಾಗಿ ಬೆಳೆಯಕ್ಕೆ ಬಿಡಿ, ಆಮೇಲೆ ಆವಾಗ ಮಾತ್ರ ಒಂದು ನಿರ್ವಹಣೆ ಆಗುತ್ತೆ. ಎಷ್ಟು ಪೋಷಕಾಂಶ ಇಂಪಾರ್ಟೆಂಟ್, ಕ್ಲೈಮೇಟ್ ಹವಾಮಾನ ಏನಿದೆ ಅವೆಲ್ಲವೂ ನಿರ್ಧಾರ ಆಗುತ್ತೆ ಬೆಳೆ ಇಳುವರಿ ಮೇಲೆ. ಅದಕ್ಕೋಸ್ಕರ ರೈತರು ಕೃಷಿ ಮಾಹಿತಿಯನ್ನು ನಿರಂತರವಾಗಿ ಆಕಾಶವಾಣಿ ಮೂಲಕ, ದೂರದರ್ಶನ ಮೂಲಕ, ನ್ಯೂಸ್ ಪೇಪರ್ ಮೂಲಕ, ಆಮೇಲೆ ತಜ್ಞರಿಂದ ತಿಳ್ಕೊಳ್ತಾ ಇರಿ. ಧನ್ಯವಾದಗಳು. ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಪೋಷಕಾಂಶಗಳ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ಮಳೆ ಹೆಚ್ಚಿಗಾಗಿ ಪೋಷಕಾಂಶಗಳ ಕೊರತೆಯನ್ನ ನೋಡ್ತಾ ಇದ್ದೀವಿ. ಮಣ್ಣಿನೊಳಗ ಆ ಕೊರತೆ ಆಗುದರಿಂದ ಸಸ್ಯಗಳಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ತಾವ ಅವುಗಳನ್ನ ನಾವು ಯಾವ ರೀತಿ ಭರಪಾಯಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳುದನ್ನ ಈಗ ತಾವು ಕೇಳ್ರಿ. ರೈತ ಬಾಂಧವರಿಗೆ ನಮಸ್ಕಾರ. ಕಳೆದೊಂದು ವಾರದಿಂದ ಜಿಲ್ಲೆಯಾದ್ಯಂತ ಮಳೆಯ ಪರಿಣಾಮದಿಂದ ಬೆಳೆಗಳ ಮೇಲೆ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಕಂಡು ಬಂದಿರುತ್ತವೆ. ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ನಾವು ಮೊದಲಿಗೆ ಯಾವ ಪೋಷಕಾಂಶದ ಕೊರತೆಯನ್ನು ನಾವು ನಿಖರವಾಗಿ ಗುರುತು ಹಿಡಿದು ಅದರ ಪ್ರಕಾರವಾಗಿ ನಾವು ನಿರ್ವಹಣಾ ಕ್ರಮಗಳನ್ನು ಕೈಗೊಂಡರೆ ಬೆಳೆ ಹಾನಿಯಾಗುವ ಸಂಭವ ಕಡಿಮೆಯಾಗಿ ಇಳುವರಿ ಮೇಲೆ ಯಾವುದೇ ಪರಿಣಾಮ ಆಗುವುದಿಲ್ಲ. ಮೊದಲಿಗೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿಯಲ್ಲಿ ಈಗ ಹೂವಾಡುವ ಹಂತ ಬಂದಾಗ, ಅಂದರೆ 50% ಹೂವಾಡ ಸಮಯದಲ್ಲಿ ನಾವು ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಇದು ಮೈಕ್ರೋನ್ಯೂಟ್ರಿಯಂಟ್ಸ್ ಮತ್ತು ಗ್ರೋತ್ ಪ್ರೊಮೋಟರ್ಸ್ಗಳ ಮಿಶ್ರಣವಾಗಿದೆ. ಇದು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುತ್ತದೆ. ಇದನ್ನು ನೀವು 50% ಹೂವಾಡುವ ಹಂತದಲ್ಲಿ ಮೊದಲಿಗೆ ಹಾಗೂ 15 ದಿನದ ನಂತರ 2ನೇ ಹಂತದಲ್ಲಿ 2 ಬಾರಿ ಇದನ್ನ 10 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ನಮ್ಮಲ್ಲಿ 2 kg ಪ್ಯಾಕೆಟ್ ಇರೋದ್ರಿಂದ 1-1.5 ಎಕರೆಷ್ಟು ಆಗುತ್ತೆ. ಅದರಲ್ಲಿ ನೀವು ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನು ಸ್ಪ್ರೇ ಮಾಡೋದ್ರಿಂದ ಬೆಳೆಗಳ ಮೇಲೆ ಪೋಷಕಾಂಶಗಳ ಕೊರತೆಯಿಂದ ಆಗತಕ್ಕಂತಹ ಹಾನಿ ತಪ್ಪಿಸಬಹುದು. ಹೂ ಉದುರುವಿಕೆಯನ್ನು ತಡೆಗಟ್ಟಬಹುದು, ಕಾಯಿ ಕಟ್ಟಲು ಸಹಾಯವಾಗುತ್ತದೆ ಹಾಗೂ ಕಾಳಿನ ಗಾತ್ರ ಹೆಚ್ಚಾಗಿ 15-18% ಇಳುವರಿ ಹೆಚ್ಚಾಗುತ್ತದೆ. ಹಾಗೂ ಇನ್ನೂ ಒಂದು ಪ್ರಮುಖ ಬೆಳೆಯಾದ ಕಬ್ಬಿನಲ್ಲಿ ಈಗ ಜಿಂಕ್ ಮತ್ತು ಐರನ್ ಕೊರತೆ ಕಾಣಬಹುದಾಗಿದೆ. ಇದನ್ನು ಸುಲಭವಾಗಿ ಗುರುತು ಹಿಡಿಯಲು ಕಬ್ಬಿನಲ್ಲಿ ಎಲೆಗಳು ತಿಳಿ ಹಳದಿ ಬಣ್ಣ ಅಥವಾ ತಿಳಿ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಇದು ಜಿಂಕ್ ಮತ್ತು ಐರನ್ನ ಕೊರತೆಯ ಲಕ್ಷಣ. ಹೀಗಾಗಿ ಇದನ್ನು ಕೊರತೆಯನ್ನು ನಾವು ಕಂಡುಹಿಡಿದು ಪ್ರತಿ ಎಕರೆಗೆ 8-10 kg ಅಷ್ಟು ಜಿಂಕ್ ಸಲ್ಫೇಟ್ ಅಥವಾ ಐರನ್ ಸಲ್ಫೇಟ್ ಅನ್ನು ನಾವು ಮಣ್ಣಿಗೆ ಒದಗಿಸಬೇಕು. ಒಂದು ವೇಳೆ ಸ್ಪ್ರೇ ಮಾಡುವ ಪ್ಲಾನ್ ಇದ್ರೆ 2.5 gram ದಿಂದ 5 gram ವರೆಗೂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಕಬ್ಬಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಹಾಗೂ ಮುಖ್ಯವಾಗಿ ನೀರಾವರಿ ಪ್ರದೇಶದ ಬೆಳೆಯಾದ ಜೇವರಿಗೆ ಶಾಪ ಸುತ್ತಮುತ್ತ ಇರತಕ್ಕಂತಹ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗುವಿಕೆ ಪ್ರಮಾಣ ನಾವು ನೋಡ್ತೀವಿ. ಅದು ಒಂಥರ ಎಲೆ ಕೆಂಪಾಗಿ ಸುಟ್ಟಂತ ಕಾಣ್ತಾ ಇರ್ತದೆ. ಇದು ಬೇರೆ ಯಾವುದೇ ಹುಳ ಅಥವಾ ರೋಗದ ಲಕ್ಷಣ ಇರೋದಿಲ್ಲ. ಇದನ್ನ ನಾವು ಸರಿಯಾಗಿ ಡಯಾಗ್ನೋಸ್ ಮಾಡಿ ಸರಿಯಾಗಿ ಕಂಡುಹಿಡಿದು ಎಲೆ ಕೆಂಪಾಗಿ ಪ್ರಮಾಣ ಕಂಡು ಬಂದ್ರೆ ಅದು ನಾವು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮ್ಯಾಗ್ನೀಶಿಯಂ ಸಲ್ಫೇಟ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಎಲೆ ಕೆಂಪಾಗಿ ಪ್ರಮಾಣವನ್ನು ತಡೆಗಟ್ಟಬಹುದಾಗಿದೆ. ಯಾವುದೇ ಕಾರಣಕ್ಕೂ ಈ 3 ಬೆಳೆಗಳ ಮೇಲೆ ನೀವು ಯಾವುದೇ ತರಹದ ಕ್ರಮಗಳನ್ನು ಕೈಗೊಳ್ಳುವ ಮುಂಚೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರದ ವಿಜ್ಞಾನಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಸಂಪರ್ಕಿಸಿ ನಿಖರವಾದ ಒಂದು ನಿರ್ವಹಣಾ ಕ್ರಮಗಳನ್ನು ಕೈಗೊಂಡು ತಮ್ಮ ಬೆಳೆಗಳ ಮೇಲೆ ನೀವು ಉಪಯೋಗ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಎಂದು ಹೇಳಕ್ಕೆ ಇಷ್ಟಪಡುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9449613 ಮತ್ತೊಮ್ಮೆ ಹೇಳ್ತೀನಿ 9449613 ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರಗಳು. ಆತ್ಮೀಯರೇ, ಇಲ್ಲಿ ತನಕ ವಿಜ್ಞಾನಿಗಳು ತಮಗೆ ಹೇಳಿದ್ದನ್ನ ಕೇಳಿದ್ರಿ, ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಯಾವ್ಯಾವ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಪರಿಹಾರ ನಾವು ಪಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಒಂದು ಕೆಲಸ ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಅವರ ವಿಚಾರಗಳನ್ನ ನಾವು ಅನುಷ್ಠಾನ ಮಾಡಿಕೊಂಡು ಅದೇ ರೀತಿಯಾಗಿ ನಾವು ಪರಿಹಾರ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದಾಗ್ತದೆ. ಭಾಗವಹಿಸಿದಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರಿಗೆ ಮತ್ತು ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ತಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ತಾವು ತಮ್ಮ ಪ್ರಶ್ನೆಗಳನ್ನ ಏನಾದರೂ ಇದ್ದು ಅಂತಂದ್ರ ಇರ್ತಾವ. ಸಾಮಾನ್ಯವಾಗಿ ಕೃಷಿ ಮಾಡುವಂತಹ ಸಂದರ್ಭದೊಳಗ ನಮಗ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಬರ್ತಾವ. ಅದಕ್ಕಾಗಿ ತಾವು ಯಾವುದೇ ಕಾರಣಕ್ಕೂ ಹಿಂಜರಿಯಲಾರದೆ ಹೆಂಗ ಕೇಳ್ಬೇಕಪ್ಪ ವಿಜ್ಞಾನಿಗಳನ್ನ ಅಂಥೇಳಿ ಯಾವುದೇ ಆತಂಕ ಮಾಡ್ಕೊಳ್ಳಾರದೆ ತಾವು ನೇರವಾಗಿ ಅವರನ್ನ ಸಂಪರ್ಕ ಮಾಡಬಹುದು. ಡಾಕ್ಟರ್ ಜಹೀರ್ ಅಹಮದ್ ಅವರ ಮೊಬೈಲ್ ನಂಬರ್ 9845300326. ಈ ನಂಬರ್ಗಳನ್ನ ಸಂಪರ್ಕ ಮಾಡಬಹುದು. ಈಗಾಗಲೇ ಡಾಕ್ಟರ್ ಶ್ರೀನಿವಾಸ್ ಅವರು ತಮ್ಮ ನಂಬರ್ ನ ಹೇಳಿದ್ದಾರೆ, ಅದನ್ನು ಕೂಡ ತಾವು ನೋಟ್ ಮಾಡಿಕೊಂಡಿರ್ಲಿಕ್ಕೂ ಸಾಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಹೊಸ ಬೆಳವಣಿಗೆಗಳ ಜೊತೆಗೆ ಹೊಸ ವಿಚಾರಗಳ ಜೊತೆಗೆ ಇದೇ ಕಾರ್ಯಕ್ರಮದೊಳಗ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ಹಾಗೂ ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಪಶುಗಳಲ್ಲಿ ಸಮತೋಲನ ಪಶು ಆಹಾರದ ಮಹತ್ವದ ಬಗ್ಗೆ ತಮಗೆ ರೈತ ಬಾಂಧವರಲ್ಲಿ ತಿಳಿಸಿಕೊಡೋದಕ್ಕೆ ಕ್ರಮಕ್ಕೆ ನಾನು ಬಂದಿದ್ದೀನಿ. ಪಶು ಆಹಾರ ಅಂದ ತಕ್ಷಣ ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಮೈಂಡಲ್ಲಿ ಒಂದು ಹಸಿರು ಮೇವು, ಎರಡನೇದು ಒಣಮೇವು, ಮತ್ತು ಮೂರನೇದಾಗಿ ಸಮತೋಲನ ಪಶು ಆಹಾರ ಅಂತೇಳಿ ಮೂರು ಬಗೆಯ ಆಹಾರಗಳನ್ನ ನಾವು ಹಸುಗಳಿಗೆ ಕೊಡ್ತೀವಿ. ಈ ಸಮತೋಲನ ಪಶು ಆಹಾರ ಇದು ಬಹಳನೇ ಮುಖ್ಯ ಆಗುತ್ತೆ. ರಾಸುಗಳಿಗೆ ನಾವು ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಪಶು ಆಹಾರವನ್ನ ಕೊಡುವಂತ ಪ್ರಮಾಣವನ್ನ ನಾವು ನೋಡಿದಾಗ ಹಸಿರು ಮೇವು ಸಾಕಷ್ಟು ಲಭ್ಯತೆ ಇದ್ರೆ ರೈತರಲ್ಲಿ ಜಾನುವಾರು ತಿನ್ನುವಷ್ಟು ಹಸಿರು ಮೇವನ್ನ ನಾವು ಕೊಡಬಹುದು. 5 ಲೀಟರ್ ಹಾಲಿನ ಉತ್ಪಾದನೆಯವರೆಗೆ ಯಾವುದೇ ರೀತಿಯ ಸಮತೋಲನ ಪಶು ಆಹಾರದ ಅವಶ್ಯಕತೆ ಇರೋದಿಲ್ಲ. 5 ಲೀಟರ್ಗಿಂತ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳು ಅಂದ್ರೆ 8 ಲೀಟರ್ 10 ಲೀಟರ್ ಹಾಲು ಕೊಡುವಂತಹ ಸಂದರ್ಭದಲ್ಲಿ ಹಸಿರು ಮೇವು ಅಂದ ತಕ್ಷಣ ಹಸಿರು ಮೇವಿನಲ್ಲಿ 2 ತರ ಬರುತ್ತೆ, ಏಕದಳ ಹಸಿರು ಮೇವು ಮತ್ತೆ ದ್ವಿದಳ ಹಸಿರು ಮೇವಿನ ಬೆಳೆಗಳಂತ. ಏಕದಳ ಹಸಿರು ಮೇವಿನ ಬೆಳೆಗಳು ಅಂದ ತಕ್ಷಣ ಜೋಳ, ಮೆಕ್ಕೆಜೋಳ, ಸಜ್ಜೆ, ರಾಗಿ, ನವಣೆ, ಆಮೇಲೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು, ಪ್ಯಾರಾ ಹುಲ್ಲು, ಇತರ ಅನೇಕ ಹುಲ್ಲುಗಳು ಬರುತ್ತೆ. ಇದು 75% ಪ್ರಮಾಣ ಹಸಿರು ಮೇವನ್ನ ಕೊಡಬೇಕಾದ್ರೆ ಏಕದಳ ಹಸಿರು ಮೇವನ್ನ 75% ಹಾಗೂ ದ್ವಿದಳ ಹಸಿರು ಮೇವುಗಳಾದಂತಹ ಕುದುರೆ ಮೆಂತೆ ಆಗಿರಬಹುದು, ಬೇಲಿ ಮೆಂತೆ ಆಗಿರಬಹುದು, ಸುಬಾಬುಲ್ ಇರಬಹುದು, ಇವುಗಳನ್ನ ನಾವು 25% ಪ್ರಮಾಣದಲ್ಲಿ ಕೊಡೋದ್ರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಉತ್ತಮವಾಗಿರುತ್ತೆ, ಉತ್ತಮವಾದಂತಹ ಪೌಷ್ಟಿಕಾಂಶಗಳು ದನಗಳಿಗೆ ಸಿಗುತ್ತೆ. ಹಾಗೂ

ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟವಾಗತಕ್ಕಂತ ಸಮತೋಲನ ಪಶು ಆಹಾರವನ್ನ ಬಳಸಿ ಲಾಭದಾಯಕ ಹೈನುಗಾರಿಕೆಯನ್ನ ರೈತರು ಮಾಡಬಹುದಾಗಿದೆ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಈಗ ಲಕ್ಕಮ್ಮ ಸಿಂದಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ತಂಗಿರ ತನ ಬ್ರಹ್ಮಪುರ ದ್ವಚನ ಬ್ರಹ್ಮಪುರ ಊರ ಒಳಗೆ ಬಂಗಾರ ಬಾಜಿ ನಡೆಯತಾವ ಬಾರೆ ತಂಗಿರ ತನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬ್ರಹ್ಮಪುರ ದೂರ ಒಳಗೆ ಬಂಗಾರ ಬಾಜಿ ನಡೆಯತಾವ ಬಾರೆ ತಂಗಿರ ತನ ನನ್ನೂರ ದೇವರಿಗೆ ಒಡಗಾಯೇ ಸಿಡಗಾಯೇ ನನ್ನೂರ ದೇವರಿಗೆ ಒಡಗಾಯೇ ಸಿಡಗಾಯೇ ಕಡಲಗೇರಿ ಕಾರಿ ಕಾಬೆ ತಂಗಮ್ಮ ಬಾರೆ ತಂಗಿರ ತನ ಕಡಲಗೇರಿ ಕಾರಿ ಕಬ ತಂಗಮ್ಮ ಬಾರೆ ತಂಗಿರ ತನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬ್ರಹ್ಮಪುರ ಊರ ಒಳಗೆ ಬಂಗಾರ ಬಾಜಿ ನುಡಿಯತಾವ ಬಾರೆ ತಂಗಿರ ತನ ಬ್ರಹ್ಮಪುರ ಊರ ಒಳಗೆ ಬಂಗಾರ ಬಾಜಿ ನುಡಿಯತಾವ ಬಾರೆ ತಂಗಿರ ತನ ಗಿಡದಾಗ ಗಿಡ ಹುಟ್ಟಿ ಗಿಡಕ ತೋಟಿಲ ಕಟ್ಟಿ ಗಿಡದಾಗ ಗಿಡ ಹುಟ್ಟಿ ಗಿಡಕ ತೋಟಿಲ ಕಟ್ಟಿ ಮಾನಿಂಗ ಹುಟ್ಟಿ ಮಾಟ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಮಾನಿಂಗ ಹುಟ್ಟಿ ಮಾಟ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಮಾನಿಂಗ ಎಲಿ ಹುಟ್ಟಿ ಮಠ ಕಟ್ಟಾರರಗೇರಿ ಮಾನಿಂಗ ಎಲಿ ಹುಟ್ಟಿ ಮಠ ಕಟ್ಟಾರರಗೇರಿ ಶರಣರ ಹುಟ್ಟಿ ಗುಡಿ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಶರಣರ ಹುಟ್ಟಿ ಗುಡಿ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಶರಣರ ಹುಟ್ಟಿ ಗುಡಿ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಶರಣರ ಹುಟ್ಟಿ ಗುಡಿ ಕಟ್ಟೆ ತಂಗಮ್ಮ ಬಾರೆ ತಂಗಿರ ತನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬ್ರಹ್ಮಪುರ ಊರ ಒಳಗ ಬಂಗಾರ ಬಾಜಿ ನುಡಿಯತಾವ ಬಾರೆ ತಂಗಿರ ತನ ಬ್ರಹ್ಮಪುರ ಊರ ಒಳಗೆ ಬಂಗಾರ ಬಾಜಿ ನುಡಿಯತಾವ ಬಾರೆ ತಂಗಿರ ತನ ಹಾಡಿಗೆ ಕಲ್ಲಕ್ಕೆ ಹಾಡಿ ಬೀಸಕಿನ್ಯಾರ ಲಾಲಕೂ ಕುಮದ ಹೇಳ ಮಗಳೆ ತಂಗಮ್ಮ ಬಾರೆ ತಂಗಿರ ತನ ಲಾಲಕೂ ಕಮದ ಹೇಳ ಮಗಳೆ ತಂಗಮ್ಮ ಬಾರೆ ತಂಗಿರ ತನ ಲಾಲನೇ ಕೋಕಮದ ಹೆಣಮಗಳೇ ಸೋಬಮ್ಮ ಲಾಲನೇ ಕೋಕಮದ ಹೆಣಮಗಳೇ ಸೋಬಮ್ಮ ಹಾಡಿ ಬೀಶಾಳೆ ಅರಶಿಣೆ ತಂಗಮ್ಮ ಬಾರೆ ತಂಗಿರ ತನ ಹಾಡಿ ಬೀಶಾಳೆ ಅರಶಿಣೆ ತಂಗಮ್ಮ ಬಾರೆ ತಂಗಿರ ತನ ಹಾಡಿ ಬೀಶಾಳೆ ಅರಶಿಣೆ ತಂಗಮ್ಮ ಬಾರೆ ತಂಗಿರ ತನ ಹಾಡಿ ಬೀಶಾಳೆ ಅರಶಿಣೆ ತಂಗಮ್ಮ ಬಾರೆ ತಂಗಿರ ತನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬಾರೆ ತಂಗಿರ ತನ ಬ್ರಹ್ಮಪುರ ವಚನ ಬ್ರಹ್ಮಪುರ ಊರ ಒಳಗ ಬಂಗಾರ ಬಾಜಿ ನುಡಿಯತಾವ ಬಾರೆ ತಂಗಿರ